ನಿತ್ಯಾನಂ ಜ್ಞಾನಂ ನಿತ್ಯನಶ್ಚೇತನಾನಾಂ ಏಕೋ ಬಹುನಾಂ ಯೋ ವಿದಧಾತಿ ಕಾಮಾಂ ತಮಾತ್ಮಸ್ಥಂ ಯೇನ ಪಶ್ಯಂತಿ ಧೀರಾಃ ತೇಷಾಂ ಶಾಂತಿಃ ಶಾಶ್ವತಿ ನೇತರೇಷಾಂ ತದೇತದಿತಿ ಮನ್ಯಂತೆ ಅನಿರ್ದೇಶ್ಯಂ ಪರಮಂ ಸುಖಂ ಕಥಂ ನು ತದ್ವಿಜಾನೀಯಾಂ ಕಿಮು ಭಾತಿ ವಿಭಾತಿ ವಾ. ಜ್ಞಾನಿಗಳು ಆ ಬ್ರಹ್ಮನನ್ನು ಅರಿತುಕೊಳ್ಳುತ್ತಾರೆ. ಏನಿದು ಅರಿತುಕೊಳ್ಳೋದು ಅಂದರೆ, ಜ್ಞಾನಿಗಳು ಬ್ರಹ್ಮನನ್ನು ಅರಿತುಕೊಳ್ಳುತ್ತಾರೆ. ಏನೆಂದು ಅರಿತುಕೊಳ್ಳುತ್ತಾರೆ? ಹಾ, ಇದು ಬ್ರಹ್ಮ. ತದ್ ಏತತ್, ಆ ಬ್ರಹ್ಮನೇ ಇದು. ಯಾವ ಬ್ರಹ್ಮ? ಯದ್ ಬ್ರಹ್ಮ ಅನಿರ್ದೇಶ್ಯ. ಯಾವ ಬ್ರಹ್ಮನು? ಬ್ರಹ್ಮನು ಅನಿರ್ದೇಶ್ಯವಾಗಿದ್ದಾನೆ. ನಿರ್ದೇಶ್ಯ ಅಂದರೆ ನಿಶ್ಚಿತವಾದ ನಾಮರೂಪಗಳಲ್ಲಿ ಲಭ್ಯವಿರುವುದು ನಿರ್ದೇಶ್ಯ. ಈ ಹೂವು ನಿರ್ದೇಶ್ಯ, ಇಂದ್ರಿಯಗಳಿಗೆ ನಿರ್ದೇಶ್ಯ. ಇದರ ಬಗ್ಗೆ ನಿಶ್ಚಿತವಾದಂತಹ ಜಾತಿ, ರೂಪ, ಗುಣ, ಕ್ರಿಯಾ ಇವುಗಳನ್ನು ನಾವು ಅರಿತ್ಕೋಬೋದು. ನಿರ್ದೇಶ್ಯ. ಹಾಗೆಯೇ ಬ್ರಹ್ಮನಿಗೆ ಜಾತಿ, ಕ್ರಿಯಾ, ಬಣ್ಣ, ರೂಪ, ಗುಣ ಯಾವೂ ಇಲ್ಲ, ಅನಿರ್ದೇಶ್ಯ. ಯಾವ ಬ್ರಹ್ಮನು ಅನಿರ್ದೇಶ್ಯವಾಗಿದ್ದಾನೋ ಆ ಬ್ರಹ್ಮನನ್ನು ಇದೇ ಎಂದು ಅರಿತುಕೊಳ್ಳುತ್ತಾರೆ ಜ್ಞಾನಿಗಳು. ಆ ಬ್ರಹ್ಮ ಎಂತಹ ಬ್ರಹ್ಮ? ಪರಮಂ ಸುಖಂ ಬ್ರಹ್ಮ. ಅತ್ಯಂತ ಹೆಚ್ಚಿನ ಸುಖವನ್ನು ಸಹಜವಾಗಿ ಹೊಂದಿರುವಂತಹ ಬ್ರಹ್ಮ ಆತ್ಮ ಮನ್ಯಂತೆ ಏತದಿತಿ. ಈಗ ನನ್ನ ಪ್ರಶ್ನೆ ಬಂದಾಗ, ಕಥಂನು ವಿಜಾನೀಯ, ನಾನು ಅದನ್ನು ಹೇಗೆ ತಿಳಿಯಲಿ? ಕಿಮು ಭಾತಿ, ಅದು ಬೆಳಗುತ್ತಾ ಇದೆ ಅಥವಾ ವಿಭಾತಿ, ತಾನು ಎಲ್ಲರಿಗೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಅದು ಬೆಳಗುತ್ತಾ ಇದೆ ಎಂದು ನಾನು ತಿಳಿಯಲು ಅದನ್ನು ಕಂಡು ಗುರುತಿಸಿ ನಾನು ತಿಳಿಯಲು ಇರಬಹುದು. ಬೆಳಕಿನ ರೂಪವಲ್ಲೇ ರೂಪದಲ್ಲೇ ಕಾಣಬಹುದಲ್ವೇ? ಹೇಳಿಬಿಡಿ ಸುಮ್ಮನೆ, ನೀ ಬೆಳಕಿನ ರೂಪದಲ್ಲಿ ಕಾಣಪ್ಪ ಅದನ್ನು. ಭಾತಿ ವಿಭಾತಿ, ಬೆಳಗುವುದಕ್ಕೆ ಭಾತಿ, ತಾನು ಬೆಳಕಿನಿಂದ ಇನ್ನೊಬ್ಬರಿಗೆ ಕಾಣುವಿಕೆ ವಿಭಾತಿ. ಭಾತಿ ಎಲ್ಲವನ್ನು ಬೆಳಗುತ್ತದೆ. ಸೂರ್ಯ ಭಾತಿ, ಚಂದ್ರ ವಿಭಾತಿ, ಅಸ್ಮಿನ್ ಲೋಕೆ ಈ ಲೋಕದಲ್ಲಿ ಎಲ್ಲ ವಸ್ತುಗಳು ವಿಭಾತಿ. ಎಲ್ಲ ವಸ್ತುಗಳಲ್ಲ, ಯಾವುದಕ್ಕೆ ಹೊಳಪಿದೆಯೋ ಆ ವಸ್ತು, ಯಾವುದಕ್ಕೆ ಬೆಳಕಿದೆಯೋ ಆ ವಸ್ತು. ಈಗ ಬ್ರಹ್ಮನನ್ನು ಬೆಳಗುತ್ತಾನೆ ಅಂತ ತಿಳಿದೋ ಅವನು ಬೆಳಕಾಗಿದ್ದಾನೆ ಎಲ್ಲರಿಗೂ ಕಾಣಿಸ್ತಾನೆ ಅಂತ ತಿಳಿದೋ ಅರ್ಥಾತ್ ನಾನು ಅವನನ್ನು ನೋಡಬಹುದು ಅಂತ ನೋಡುತ್ತೇನೆ ಅಂತ ತಿಳಿಯದೋ, ನಾನು ಅವನನ್ನು ನೋಡುತ್ತೇನೆ ಅಂತ ತಿಳಿದಿದ್ದಾದರೆ ಅವನು ನನ್ನಿಂದ ನೋಡಲ್ಪಡುವಂಥ ಒಂದು ವಸ್ತು ಆಗ್ತಾನೆ. ಅವನು ಬೆಳಗ್ತಾ ಇದ್ದಾನೆ ಅಂತ ತಿಳಿಯಲು ಹೇಗೆ ತಿಳಿಯಲಿ? ಯಾವ ಇಂದ್ರಿಯದಿಂದ ಅವನು ಬೆಳಗ್ತಾ ಇದ್ದಾನೆ ಅಂತ ತಿಳಿಯಲಿ? ತಾತ್ಪರ್ಯ ಏನು ಅಂದರೆ, ಅನಿರ್ದೇಶ್ಯವಾದ ಬ್ರಹ್ಮನನ್ನು ತಿಳಿಯುವುದು ಹೇಗೆ? ಅಷ್ಟೆ ತಾತ್ಪರ್ಯ. ಭಾಷ್ಯ ಯತ್ ತದಾತ್ಮವಿಜ್ಞಾನ ಸುಖಂ ಅನಿರ್ದೇಶ್ಯಂ ನಿರ್ದೇಷ್ಟುಂ ಅಶಕ್ಯಂ ಪರಮಂ ಪ್ರಕೃಷ್ಟಂ ಪ್ರಾಕೃತ ಪುರುಷ ವಾಂಗ್ ಮನಸ ವಾಂಗ್ ಮನಸಯೋ ಅಗೋಚರಮಪಿ ಸತ್ ನಿವೃತ್ತ ಈಶನಾ ಯೇ ಬ್ರಾಹ್ಮಣಾಃ ನಿವೃತ್ತ ಈಶನಾ ಯೇ ಬ್ರಾಹ್ಮಣಾಃ ತೇ ತದೇತತ್ ಪ್ರತ್ಯಕ್ಷಮೇವ ಇತಿ ಮನ್ಯಂತೆ. ತದ್ ಆತ್ಮವಿಜ್ಞಾನ ಸುಖಂ, ಆತ್ಮಾನಂದ ಅಂತ ನಾವೇನು ಶಬ್ದ ಮಾಡ್ತೀವೋ ಆ ಆತ್ಮಾನಂದವನ್ನು, ಎಂತಹ ಆತ್ಮಾನಂದ? ಅನಿರ್ದೇಶ್ಯಂ ಆತ್ಮಾನಂದಂ. ಯಾಕೆ ನೀವು ಅನಿರ್ದೇಶ್ಯ ಅಂತ ಕರಿತೀರಿ? ನಿರ್ದೇಷ್ಟುಂ ಅಶಕ್ಯಂ, ಅದನ್ನು ಹೀಗೆ ಎಂದು ಹೇಳಲು ಆಗುವುದಿಲ್ಲ, ತಿಳಿಸಲು ಆಗುವುದಿಲ್ಲ, ತೋರಿಸಲು ಆಗುವುದಿಲ್ಲ. ಇಂದ್ರಿಯಗಳಿಗೆ ನಿರ್ದಿಷ್ಟವಾದದ್ದನ್ನು ನಿರ್ದೇಶ್ಯ ಅಂತ ಹೇಳೋದು. ಇಂದ್ರಿಯಗಳಿಗೆ ನಿರ್ದಿಷ್ಟವಾಗುವುದೇ ಇಲ್ಲ, ಅನಿರ್ದೇಶ್ಯ. ನಿರ್ದೇಷ್ಟುಂ ಅಶಕ್ಯ. ಯಾವುದೋ ಒಂದು ಕ್ಷುದ್ರ ವಿಷಯ ಇರ್ಬೋದು ಬಿಡಿ ಸ್ವಾಮಿ, ಪ್ರಕೃತಂ ಪರಮಂ ಪ್ರಕೃಷ್ಟಂ ಬ್ರಹ್ಮ, ಪರಮಂ ಪ್ರಕೃಷ್ಟಂ ಬ್ರಹ್ಮ, ಅತ್ಯಂತ ಹೆಚ್ಚಿನ ಬ್ರಹ್ಮ. ಯಾವುದು ಅನಿರ್ದೇಶ್ಯವಾಗಿದೆಯೋ, ನಿರ್ದೇಷ್ಟುಂ ಅಶಕ್ಯಂ ಬ್ರಹ್ಮ, ಅಂತಹ ಬ್ರಹ್ಮನನ್ನು ಆತ್ಮವಿಜ್ಞಾನ ಸುಖಂ, ಆತ್ಮಾನಂದದಿಂದ ಕೂಡಿದಂತಹ ಬ್ರಹ್ಮನನ್ನು ಯಾವ ಇಂದ್ರಿಯಗಳಿಂದ ತಿಳಿಸಲು, ತಿಳಿದುಕೊಳ್ಳಲು, ಅರಿತುಕೊಳ್ಳಲು ಆಗದೇ ಇರುವಂತಹ ಪ್ರಕೃತ ಬ್ರಹ್ಮನನ್ನು ಪ್ರಾಕೃತ ಪುರುಷ, ಪ್ರಾಕೃತ ಪುರುಷ ವಾಕ್ ಮನಸ್ಸಯೋ ಅಗೋಚರಮಪಿ, ಸಾಮಾನ್ಯ ಮನುಷ್ಯರಿಗೆ, ಸಾಮಾನ್ಯ ಜನರ ಶಬ್ದಗಳಲ್ಲಿ ಮಾತುಗಳಲ್ಲಿ ಹೇ ಬಿಡಪ್ಪ ಮಾರೆ, ಆ ಬ್ರಹ್ಮನ ತಿಳ್ಕೊಳ್ಳೋಕ್ಕಾಗೋದಿಲ್ಲ, ಅದು ಬ್ರಹ್ಮಜ್ಞಾನ ಅಷ್ಟು ಸುಲಭ ಇಲ್ಲ. ಪ್ರಾಕೃತ ಪುರುಷ ವಾಂಗ್ ಮನಸ್ಸ, ಹೌದೋ ಈ ಸಾಮಾನ್ಯ ಜನರು ಮನುಷ್ಯರು ವಾಕಿನಿಂದಲೇ ಆಗಲಿ, ಮನಸ್ಸಿನಿಂದಲೇ ಆಗಲಿ, ಕಣ್ಣುಗಳು ಇಂದ್ರಿಯಗಳಿಂದ ಆಗಲಿ ತಿಳಿದುಕೊಳ್ಳಲು ಅಸಾಧ್ಯವಾದಂತಹ ಅಗೋಚರಮಪಿ, ಹೀಗಿದ್ದಾಗ್ಯೂ ಕೂಡ ಸಾಮಾನ್ಯ ಜನರಿಗೆ ತಿಳುವಳಿಕೆಗೆ ಲಭ್ಯವಾಗದೇ ಇದ್ದಂತಹ ಬ್ರಹ್ಮನಾಗಿದ್ದರೂ ಕೂಡ ಕೆಲವರು, ಯಾರು ಆ ಕೆಲವರು? ನಿವೃತ್ತ ಏಷಣ ಯೇ ಬ್ರಾಹ್ಮಣ, ಏಷಣಾತ್ರಯಗಳನ್ನು ತ್ಯಾಗ ಮಾಡಿದವರು, ಪುತ್ತೇಷಣ ವಿತ್ತೇಷಣ ಲೋಕೇಶಣ ಅನ್ನುವುಗಳನ್ನು ತ್ಯಾಗ ಮಾಡಿದವರು, ಯಾವರನ್ನು ವಿವೇಕಿಗಳು ಎಂದು ಕರೆಯಲಾಗಿದೆ ಉಪನಿಷತ್ತಿನಲ್ಲಿ? ಬ್ರಾಹ್ಮಣ ಅನ್ನೋ ಶಬ್ದ ವಿವೇಕಿಗಳು. ಅವರು ಏತತ್ ಬ್ರಹ್ಮ ಪ್ರತ್ಯಕ್ಷಮೇವ ಇತಿ ಮನ್ಯಂತಿ, ಇದೇ ಆ ಬ್ರಹ್ಮ ಅಂತ ಆಸ್ ಇಫ್ ಆಸ್ ದೋ ಎದುರುಗಡೆ ಬ್ರಹ್ಮನು ನಿಂತುಕೊಂಡಿದ್ದಾನೆ ಅನ್ನುವ ಭಾವದಲ್ಲಿ ಹೇಳುತ್ತಾರೆ. ಹೇ ತದ್ ಬ್ರಹ್ಮ, ಓ ಆ ಬ್ರಹ್ಮನೇ ಇದು. ಸರಿ, ಅದ್ರ ಬಗ್ಗೆ ನನಗೆ ಜಿಜ್ಞಾಸ ಇಲ್ಲ, ಆದರೆ ನಾನು ಅದನ್ನು ಹೇಗೆ ಗುರುತಿಸರಿ? ಇದು ನನ್ನ ಜಿಜ್ಞಾಸ. ಇನ್ನೊಬ್ರು ಕಂಡ್ರೋ, ಇನ್ನೊಬ್ರಿಗೆ ಕಾಣಿಸ್ತೋ, ಇನ್ನೊಬ್ರಿಗೆ ಗೋಚರ ಮಾತಿನಿಂದ ಗೋಚರವಾಯಿತೋ, ದೃಶ್ಯದಿಂದ ಗೋಚರವಾಯಿತೋ, ಆಯಿತೋ ಇಲ್ಲೋ, ಅದು ಯಾವುದು ನನ್ನ ಜಿಜ್ಞಾಸ ಅಲ್ಲ. ನಾನು ಬ್ರಹ್ಮನನ್ನು ಹೇಗೆ ಗುರುತಿಸಲಿ? ಕಥಂನೋ ಕೇನ ಪ್ರಕಾರೇಣ, ಕೇನ ಪ್ರಕಾರೇಣ ತತ್ಸುಖಂ ಅಹಂ ವಿಜಾನೀಯ. ಯಾವ ಪ್ರಕಾರದಲ್ಲಿ ಆ ನಿರತಿಶಯ ಸುಖವಾದ ಬ್ರಹ್ಮನನ್ನು ನಾನು ವಿಜಾನೀಯ, ನಾನು ತಿಳಿಯಲು ಸಾಧ್ಯ? ಆ ಪರಮಸುಖವಾದ ಬ್ರಹ್ಮನನ್ನು ನಾನು ಹೇಗೆ ತಾನೇ ತಿಳಿಯಲು ಸಾಧ್ಯ? ಇದಂ ಇತಿ ಆತ್ಮಬುದ್ಧಿ ವಿಷಯಂ ಆಪಾದಯೇಯಂ ಯಥಾ ನಿವೃತ್ತ ವಿಷಯ ಈಶಣ. ಅದು ಆಗುವುದೇ ಇಲ್ಲ. ಸಂಸ್ಕೃತದೊಳಗೆ ಏನಂತಿದೆ? ಇಲ್ಲಿ ನಿವೃತ್ತ ವಿಷಯೈಷಣ ಅಂತ, ವಿಷಯೈಷಣ ಅಂದರೆ ವಿಷಯ ಈಶಣ, ಬಟ್ ಅದು ಅನವಶ್ಯಕ ವಿಷಯ. ತೆಗೆದಾಗ್ಬಿಡಿ, ರೌಂಡ್ ಆಫ್ ಮಾಡಿ. ನಿವೃತ್ತ ಈಶಣ ಯತಯ. ತತ್ ಪರಮಂ ಸುಖಂ ಕಥಂ ನು ವಿಜಾನೀಯ ಇದಂ ಇತಿ ಆತ್ಮ. ಯಾವುದು ಒಂದು ವಿಷಯವೇ ಅಲ್ಲವೋ, ಒಂದು ವಸ್ತುವೇ ಅಲ್ಲವೋ, ಅದನ್ನು ವಸ್ತುವಿನಲ್ಲಿ ತಂದುಕೊಂಡು ಆಪಾದಯೇಯಂ, ಅದನ್ನು ವಸ್ತುವಿನಲ್ಲಿ ತಂದುಕೊಂಡು ನೋಡ್ಲಾ. ಯಾವುದು ಒಂದು ವಸ್ತುವೇ ಅಲ್ಲ, ಅದನ್ನು ವಸ್ತುವಿನಲ್ಲಿ ತಂದುಕೊಂಡು ನೋಡ್ಲಾ. ಆಪಾದಯೇಯಂ ಇಲ್ಲಪ್ಪ, ಹಾಗೂ ಸಾಧ್ಯ ಇಲ್ಲ. ಹಾಗಾದ್ರೆ ಹೇಗೆ ತಿಳಿದ್ರು ಅವರು ಇದೇ ಇದೇ ಬ್ರಹ್ಮ ಅಂತ ಹೇಗೆ ತಿಳಿದ್ರು? ಅದಕ್ಕಿರೋ ಪಾಯಿಂಟ್ ಏನಂದರೆ, ಯಥಾ ನಿವೃತ್ತ ವಿಷಯ ಏಷಣ, ಆ ವಿಷಯ ಬೇಡಲ್ಲ, ನಿವೃತ್ತ ಏಷಣ ಯತಯ. ಅದಕ್ಕಿರೋದು ಒಂದೇ ದಾರಿ, ಏಷಣಾತ್ರಯಗಳ ತ್ಯಾಗ. ಟೋಟಲಿ ಅತ್ಯಂತಿಕವಾಗಿ ಏಷಣಾತ್ರಯಗಳ ತ್ಯಾಗ. ಏಷಣಾತ್ರಯಗಳ ತ್ಯಾಗಕ್ಕೂ ಸಚ್ಚಿದಾನಂದನು ನಾನು ಎನ್ನುವ ಜ್ಞಾನಕ್ಕೂ ಏನು ಸಂಬಂಧ? ಏಷಣಾತ್ರಯಗಳ ತ್ಯಾಗ ಅದಕ್ಕೂ ನಾನು ಅಖಂಡ ಸಚ್ಚಿದಾನಂದನೇ ಅನ್ನುವುದಕ್ಕೂ ಏನು ಲಿಂಕು, ಏನು ಸಂಬಂಧ? ಮೋಹ ಅಭಿಮಾನ ತಾದಾತ್ಮ್ಯ ಹೋಗುತ್ತದೆ. ಈಶನಾತ್ರಯಗಳಲ್ಲಿಯ ಆತ್ಯಂತಿಕ ತ್ಯಾಗ ಮತ್ತೆ ರಾಗದ್ವೇಷ ಮೋಹಗಳಿಗೆ ಅವಕಾಶ ಮಾಡಿಕೊಡೋದಿಲ್ಲ. ಈ ಮೂರು ಒಂದಿಲ್ಲ ಒಂದು ನಾಮರೂಪಗಳ ಲೆಕ್ಕಾಚಾರದಲ್ಲೇ ಬರ್ತವೆ. ಈಶನಾತ್ರಯಗಳು ಲೋಕೇಶಣ ಅನಂತರ ನಾಮರೂಪ ಪುತ್ರೇಶಣ ಇನ್ನೊಂದು ನಾಮರೂಪ ವಿತ್ತೇಶಣ ಅದು ಕೂಡ ನಾಮರೂಪ. ನಾನು ಪೂರ್ಣ ತ್ಯಾಗ ಮಾಡಿದ ಇದರ ಅರ್ಥ ಏನು? ನಾಮರೂಪಗಳು ಮಿಥ್ಯ, ಸಮಸ್ತ ನಾಮರೂಪಗಳು ಮಿಥ್ಯ. ಮತ್ತೆ ಹೊಳ್ಳಿ ನೋಡುವ ಪ್ರಶ್ನೆನೇ ಇಲ್ಲ. ಆತ್ಮ ಸಚ್ಚಿದಾನಂದ ಯಾವ ನಾಮರೂಪಗಳಿಗೂ ಒಳಪಡುವುದಿಲ್ಲ. ನಾಮರೂಪಗಳು ಮಿಥ್ಯ ಅಂತ ನಾನು ಬಿಟ್ಕೊಟ್ಬಿಟ್ಟಿದ್ದೀನಿ. ಇದು ನಾಮರೂಪಕ್ಕೆ ಒಳಪಡುವುದಿಲ್ಲ. ಅರ್ಥಾತ್ ಸಚ್ಚಿದಾನಂದನನ್ನು ಪುನಃ ಮತ್ತೆ ನಾನು ನಾಮರೂಪಗಳ ಮೂಲಕವಾಗಿಯೇ ನೋಡುವ ಸಾಧ್ಯತೆ ಇಲ್ಲ. ಮತ್ತು ಏನಂತ ನಾನು ಗುರುತಿಸಲು ಸಾಧ್ಯ? ನಾಮರೂಪಗಳಲ್ಲಿ ಅಂದರೆ ಈ ನಾಮದಲ್ಲಿ ಈ ರೂಪದಲ್ಲಿ ಅಂತ ಗುರುತಿಸ್ಬೋದು. ಆ ಬ್ರಹ್ಮನು ನಾನೇ ಅನ್ನೋದು ಈಗ ಸ್ಪಷ್ಟವಾಗಬೇಕಾಗಿದೆ. ನನಗೆ ನಾಮರೂಪಗಳಲ್ಲಿ ಸ್ಪಷ್ಟ ಆಗುವ ಸಾಧ್ಯತೆ ಇಲ್ಲ. ಈಕ್ವೇಷನ್ ನೋಡು, ನನಗೆ ಆತ್ಮ ಸಚ್ಚಿದಾನಂದ ಇದು ನನಗೆ ಸ್ಪಷ್ಟವಾಗಬೇಕಾಗಿದೆ. ಆದರೆ ನಾಮರೂಪಗಳಲ್ಲಿ ಅವನು ಲಭ್ಯ ಇಲ್ಲ, ಆ ಮೂಲಕವಾಗಿ ಸ್ಪಷ್ಟತೆ ಸಿಗುವ ಸಾಧ್ಯತೆ ಇಲ್ಲ. ಏಕೆಂದರೆ ಅವನಿಗೆ ನಾಮರೂಪ ಇಲ್ಲ, ಅವನನ್ನು ಹೇಗೆ ಗುರುತಿಸಲಿ? ಒಂದೇ ದಾರಿ ಏನು? ಅವನು ನಾನೇ. ಅದನ್ನು ಹೇಳ್ತಾರೆ, ಯಾರು ಈಶನಾತ್ರಯಗಳನ್ನು ಅತ್ಯಂತಿಕವಾಗಿ ಬಿಟ್ಟುಕೊಟ್ಟಿರುತ್ತಾರೋ ಅವರು ಹೊಂದುತ್ತಾರೆ, ಗುರುತಿಸುತ್ತಾರೆ ಅಂತ ನಾವು ಕೇಳಿದ್ದೇವೆ. ನಚಿಕೇತ ಅಂತ ನಾವು ಜನ ಮಾತಾಡೋದು ಕೇಳಿದ್ದೇವೆ. ಅದು ನನ್ನ ಪ್ರಶ್ನೆಯನ್ನು ಹಾಗೆ ಇದೆ, ಕಿಮು ತದ್ಭಾತಿ ದೀಪ್ಯತೆ? ಕಿಮು ತದ್ಭಾತಿ ದೀಪ್ಯತೆ ಪ್ರಕಾಶಾತ್ಮಕಂ ತತ್ ಯತಃ ಅಸ್ಮದ್ ಬುದ್ಧಿ ಗೋಚರತ್ವೇನ ವಿಭಾತಿ ವಿಸ್ಪಷ್ಟಂ ದೃಶ್ಯತೆ ಕಿಂ ವಾ ನ ಇತಿ. ಕಿಮು ತದ್ಭಾತಿ, ಅದು ಬೆಳಗುತ್ತಾ ಇದೆಯಾ? ದೀಪ್ಯತೆ, ಅದು ಬೆಳಗುತ್ತಾ ಇದೆಯಾ ಇಲ್ವೋ? ಅದು ಬೆಳಗ್ತಾ ಇದೆಯೋ ಇಲ್ವೋ? ಈಗ ಕಿಮು ಶಬ್ದ ಅಂದರೆ ಕಿಮು, ಕಿಮು ಭಾತಿ ನ ಭಾತಿ, ಬೆಳಗ್ತದೆಯೋ ಇಲ್ವೋ? ಅದು ಬೆಳಕಿನ ಸ್ವರೂಪವೇ ಆಗಿದ್ದರೆ, ಪ್ರಕಾಶಾತ್ಮಕಂ ತತ್, ಅದು ಬೆಳಕಿನ ಸ್ವರೂಪವೇ ಆಗಿದ್ದರೆ ಅಸ್ಮದ್ಬುದ್ಧಿ ಗೋಚರತ್ವೇನ ವಿಭಾತಿ, ಅದು ಬೆಳಕಿನ ಸ್ವರೂಪವೇ ಆಗಿದ್ದರೆ ನಮ್ಮ ಬುದ್ಧಿಗೆ ಹೆಂಗೆ ಹೊಳೆಯುತ್ತದದು? ನಮ್ಮಂಥ ಸಾಮಾನ್ಯರ ಬುದ್ಧಿಗೆ ಅಸ್ಮದ್ಬುದ್ಧಿ ಗೋಚರತ್ವೇನ ವಿಭಾತಿ ಕಿಂವಾ ನ ಇತಿ, ನಮ್ಮಂಥವ್ರಿಗೆ ಕಾಣೋದಿಲ್ಲ ಅಂಥೇಳಿ. ನಮ್ಮಂಥವ್ರಿಗೆ ಕಾಣುತ್ತದೆ ಅಂತಂದರೆ ಅದು ಬೆಳಕಿನ ಸ್ವರೂಪವೇ ಆಗಿದೆ, ಆದ್ದರಿಂದ ಅದು ನಮ್ಮಂಥವ್ರಿಗೆ ಕಾಣ್ತದೆ ಅಂತಂದಿದ್ದಾದರೆ ಕಾಣ್ತದೆ ಅಂತೇಳಿ, ಇಲ್ಲಾಂದರೆ ನಿಮ್ಮಂಥವ್ರಿಗೆ ಕಾಣೋದಿಲ್ಲ ಅಂತೇಳಿ. ಈಗ ನಾ ಅದನ್ನು ತಿಳ್ಕೋಬೇಕಾಗಿದೆ, ಹೇಗೆ ನಾ ತಿಳ್ಕೊಳ್ಳಿ, ಹೇಗೆ ನಾ ಅದನ್ನು ಅರ್ಥ ಮಾಡಿಕೊಳ್ಳಿ. ಅದಕ್ಕಾಗಿ ಮುಂದಿನ ಶ್ಲೋಕ ಬಂದಿದೆ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ, ನೀಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿಃ. ತಮೇವ ಭಾಂತಮನುಭಾತಿ ಸರ್ವಂ, ತಸ್ಯ ಭಾಷಾ ಸರ್ವಮಿದಂ ವಿಭಾತಿ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ, ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿಃ. ತಮೇವ ಭಾಂತಮನುಭಾತಿ ಸರ್ವಂ, ತಸ್ಯ ಭಾಷಾ ಸರ್ವಮಿದಂ ವಿಭಾತಿ. ನೀವು ಮಂತ್ರ ಹೇಳಬೇಕಾದ್ರೆ ಭಾಷಾತ್ ಅಂತ ಹೇಳ್ತೀರಿ. ತಸ್ಯ ಭಾಷಾ, ತಸ್ಯ ಭಾಷಾ ಸರ್ವಮಿದಂ. ತತ್ರ ಸೂರ್ಯ ನ ಭಾತಿ, ಸಮಸ್ತ ಲೋಕವನ್ನು ಬೆಳಗುವಂತಹ ಸೂರ್ಯನು ಆತ್ಮನನ್ನು ಬೆಳಗುವುದಿಲ್ಲ. ಮೊದಲನೇ ಪಾಯಿಂಟೇ ಖುಲಾಸೆ ಆಗಬೇಕು. ಅಂದರೆ ಸೂರ್ಯನ ಬೆಳಕಿನಲ್ಲಿ ಆತ್ಮನನ್ನು ನೋಡಲು ಸಾಧ್ಯ. ಸೂರ್ಯ ನ ಭಾತಿ, ಹೋಗ್ಲಿ ಬಿಡಿ, ಒಂದು ಸಣ್ಣದಾದ ವಿಷಯಕ್ಕೆ ಆ ಸೂರ್ಯನ ಸಹಾಯ ತಗೋಬೇಕು. ಈ ಚಂದ್ರ, ಈ ನಕ್ಷತ್ರಗಳಾದರೂ ಆತ್ಮನನ್ನು ಬೆಳಗಬಹುದಲ್ಲ. ಯಾಕೆ ನ ಚಂದ್ರ ನ ತಾರಕ, ಈ ನಕ್ಷತ್ರಗಳು, ಈ ಚಂದ್ರ ಆ ಆತ್ಮನನ್ನು ಬೆಳಗಲು ಸಾಧ್ಯ. ಹೋಗ್ಲಿ ಬಿಡಿ, ಕ್ಯಾಂಡಲ್ನಿಂದ, ಮ್ಯಾಚ್ಸ್ಟಿಕ್ನಿಂದ, ಕರ್ಪೂರದಿಂದ, ತುಪ್ಪದ ದೀಪದಿಂದ, ಊದಿನ ಕಡ್ಡಿಯಿಂದ ಬೆಳಗಬಹುದಲ್ವೋ? ಅವ ಬೆಳಗೋದಿಲ್ಲ, ಅಯಂ ಅಗ್ನಿ ಕುತಃ. ಆ ಸೂರ್ಯ ಚಂದ್ರಾದಿಗಳೇ ಆತ್ಮನನ್ನೇ ಬೆಳಗುವುದಿಲ್ಲ. ಈ ಅಗ್ನಿ ಏನು ಮಾಡಿತು ನಚಿಕೇತ? ಕುತಃ ಅಯಂ ಅಗ್ನಿ, ಮತ್ತು ಏನದು ಹಾಗಾದರೆ? ತಮೇವ ಭಾಂತಂ ಸರ್ವಂ ಅನುಭಾತಿ, ಭಾಂತಂ ತಮೇವ, ಬೆಳಗುತ್ತಾ ಇರುವ ಅವನನ್ನೇ ಅನುಸರಿಸಿಕೊಂಡು, ಭಾಂತಂ ತಮೇವ, ಬೆಳಗುತ್ತಾ ಇರುವ ಅವನನ್ನೇ ಅನುಸರಿಸಿಕೊಂಡು ಸರ್ವಂ ಅನುಭಾತಿ, ಆ ಬೆಳಕನ್ನೇ ಅನುಸರಿಸಿಕೊಂಡು, ಆ ಬೆಳಕನ್ನೇ ಆಶ್ರಯಿಸಿಕೊಂಡು, ಆ ಬೆಳಕಿನ ಆಧಾರದಲ್ಲಿಯೇ ಎಲ್ಲವೂ ಚೇತನವಾಗಿ ಅನುಭಾತಿ ಅನುಭಾತಿ ಅನುಭಾತಿ ಅನುಭಾತಿ. ಮನುಷ್ಯ ಗೆಜ್ಜೆ ಕೊಟ್ಕೊಂಡು ನೃತ್ಯ ಮಾಡಿದರೆ ಗೆಜ್ಜೆಯ ಶಬ್ದ ಕೇಳಿಸೋದು ಕಷ್ಟ, ಆದರೂ ಕೇಳಿಸ್ತು. ಸ್ವಲ್ಪ ಗಮನ ಇಟ್ಟರೆ ಕಾಲಿನ ಗೆಜ್ಜೆ ಶಬ್ದ ಕೇಳಿಸ್ತು. ಆ ಗೆಜ್ಜೆ ಶಬ್ದವು ಯಾರನ್ನು ಅನುಸರಿಸಿಕೊಂಡು ಬೆಳಗ್ತಾ ಇದೆ? ಆತ್ಮನನ್ನು ಅನುಸರಿಸಿಕೊಂಡೇ ಬೆಳಗ್ತಾ ಇದೆ. ಇಲ್ಲ ಸ್ವಾಮಿ, ಅವ್ರ ಕಾಲು ಹಿಂಗೆ ಹಿಂಗೆ ಮಾಡ್ತಾರೆ ಆದ್ದರಿಂದ ಅದು ಶಬ್ದ ಆಗ್ತದೆ. ಕಾಲು ಹೆಂಗರೆ ಮಾಡಲಿ, ಶಬ್ದ ಯಾರನ್ನು ಅನುಸರಿಸಿಕೊಂಡು? ಚೈತನ್ಯದ ಇರುವಿಕೆಯನ್ನು ಅನುಸರಿಸಿಕೊಂಡೇ ಅದು ಶಬ್ದ ಮಾಡ್ತದೆ. ಆದರೂ ಅದು ಭಾರಿ ಸ್ಥೂಲ ಆಯಿತು. ಕಲ್ಪನೆ ಮಾಡಿಕೊಳ್ಳ್ರಿ, ಒಂದು ಇರುವಿಗೆ ನೃತ್ಯ ಮಾಡಬೇಕಾಗಿದೆ. ಇರುವೆ ಇರುವೆ ಎಷ್ಟು ಕಾಲ ಇರ್ತವೆ ನನಗಿನ್ನೂ ಗೊತ್ತಿಲ್ಲ, ನಿಮಗೆ ಗೊತ್ತದೇನು ಇರುವಿಗೆ ಎಷ್ಟು? ಹಾಂ, ಸರಿಯಾಗಿ ಎಣಿಸಿ ಹೇಳ್ರಿ ಇನ್ನೊಂದ್ಸಲ. ಎಲ್ಲ ಇರುವಿಗಳಿಗೂ ದೊಡ್ಡ ಕಪ್ಪು ಕಟ್ಟಿರ್ವಿ ಅದು ಕಾರ, ಕೆಂಪಿರ್ವಿ ಸಣ್ಣ ಇರ್ವಿ ವಾಸನೆ ಇರ್ವಿ ಎಷ್ಟೋ ಹಾರು ಇರ್ವಿ, ಓಕೆ ಇವೆಲ್ಲ ಇರ್ವಿ ಆರು ಕಾಲು. ಆರು ಕಾಲೊಳಗೆ ಅದು ನೃತ್ಯ ಮಾಡಬೇಕಾಗಿದೆ. ಆದ್ದರಿಂದ ಏನು ಕಟ್ಕೋತದೆ? ಗೆಜ್ಜೆ ಕಟ್ಕೋತದೆ. ಇದು ಕೊಟ್ರಪ್ಪ ಆ ಗೆಜ್ಜೆ ಶಬ್ದ ಕೇಳಿಸ್ಕೊಂಬೋದೇ ಭಾರಿ ಕಷ್ಟ. ಈ ಗೆಜ್ಜೆ ಶಬ್ದ ತಡ್ಕೋ, ಆರು ಕಾಲಿಗೆ ಅದು ಗೆಜ್ಜೆ ಕಟ್ಕೊಂಡಿದೆ, ಮುಂದಿನ ಎರಡು ಕಾಲದಲ್ಲಿ ಎಡಗಡೆ ಕಾಲಿನ ಗೆಜ್ಜೆ ಶಬ್ದ ನಿಂಗೆ ಕೇಳಿಸ್ತದ? ಆದರೆ ಆತ್ಮನಿಗೆ ಕೇಳಿಸ್ತದೆ. ಅಂದ್ರೇನು, ಆತ್ಮ ಅಷ್ಟು ಸೂಕ್ಷ್ಮ ಮತ್ತು ಅಂಥ ಸೂಕ್ಷ್ಮವಾದ ಗೆಜ್ಜೆಯೂ ಕೂಡ ಆ ಆತ್ಮನಿಂದಲೇ ಪ್ರಕಾಶಿತವಾಗಿದೆ. ನಮ್ಮ ನಿಮ್ಮ ಗೆಜ್ಜೆ ಅಲ್ಲ ಇದು, ಇರುವೆ ಗೆಜ್ಜೆ ಪ್ರಕಾಶಿತವಾಗಿದೆ. ಆ ಶಬ್ದ ಬೆಳಗುತ್ತಾ ಇದೆ. ಯಾರ ಬೆಳಕಿನಲ್ಲಿ ಬೆಳಗ್ತಾ ಇದೆ? ಆತ್ಮನ ಬೆಳಕು. ಆದ್ದರಿಂದ ಭಾಂತಂ ತಮೇವ, ಹೊಳೆಯುತ್ತಿರುವ ಅವನನ್ನು ಅನುಸರಿಸಿಕೊಂಡೇ ಸರ್ವಂ ಅನುಭಾತಿ, ಎಲ್ಲವೂ ಕೂಡ ಅವು ಬೆಳಗುತ್ತಾ ಇವೆ. ತಸ್ಯ ಭಾಸ ಇದಂ ಸರ್ವಂ ವಿಭಾತಿ, ಅವನು ಬೆಳಗುತ್ತಾನೆ, ಅವನ ಬೆಳಕಿನಲ್ಲಿ ಎಲ್ಲವೂ ಕೂಡ ಬೆಳಗಲ್ಪಡುತ್ತಾ ಇವೆ. ಭಾಷ್ಯ 155. ಅತ್ತರ ಅತ್ರ ಉತ್ತರಮಿದಂ ಭಾತಿ, ಉತ್ತರಮಿದಂ ಭಾತಿ ಚ ವಿಭಾತಿ ಚ ಇತಿ ಕಥಂ ನ ತತ್ರ ತಸ್ಮಿನ್ ಸ್ವಾತ್ಮಭೂತೆ ಬ್ರಹ್ಮಣಿ ಸರ್ವ ಅವಭಾಸಿಕಃ ಅಪಿ ಸೂರ್ಯಃ ಭಾತಿ. ಆ ನ ಶಬ್ದ ಕೊನೆ ತೋಮನೆ, ಸೂರ್ಯಃ ನ ಭಾತಿ. ಅತ್ರ ಇದಂ ಉತ್ತರಂ, ಮೇಲೆ ಕೇಳಿದ ಪ್ರಶ್ನೆಗೆ ಏನು ಕೇಳಿತು? ಕಿಮು ಭಾತಿ ವಾ ವಿಭಾತಿ, ಅದು ಬೆಳಗುತ್ತದೋ ಅಥವಾ ಅದು ಬೆಳಕಿನ ಸ್ವರೂಪವಾಗಿದೆ ಅನ್ನುವುದನ್ನು ನಮಗೆ ಏನದು ಅಂತ ಕೇಳಿದ್ದಾರೆ. ಆ ಪ್ರಶ್ನೆಗೆ ಇಲ್ಲಿ ಉತ್ತರ, ಯಾವ ವಿಷಯದಲ್ಲಿ? ಭಾತಿ ಚ ವಿಭಾತಿ ಚ ಇತಿ ಕಥಂ, ಏನಪ್ಪ ಅದು ಉತ್ತರ ಅಂತಂದರೆ, ನ ತತ್ರ ತಸ್ಮಿನ್ ಸ್ವಾತ್ಮಭೂತೆ ಬ್ರಹ್ಮಣಿ. ಎಂಥ ಬ್ರಹ್ಮ? ಸ್ವಾತ್ಮಭೂತೆ ಬ್ರಹ್ಮಣಿ, ಸ್ವ ಆತ್ಮಸ್ವರೂಪವೇ ಆಗಿರುವಂಥ ಬ್ರಹ್ಮನಲ್ಲಿ ಆ ಬ್ರಹ್ಮ ಬ್ರಹ್ಮಣಿ ಸರ್ವ ಅವಭಾಸಕ ಅಪಿ ಸೂರ್ಯ ಭಾತಿ. ಸರ್ವ ಅವಭಾಸಕ ಅಪಿ, ಸೂರ್ಯನೇನು ಮಾಡ್ತಾನೆ, ಎಲ್ಲವನ್ನು ಬೆಳಗುತ್ತಾನೆ. ಆದರೆ ಆ ಬ್ರಹ್ಮನನ್ನು ನ ಭಾತಿ, ಯಾವ ಸೂರ್ಯನೂ ಎಲ್ಲವನ್ನೂ ಬೆಳಗುತ್ತಾನೋ, ಸರ್ವ ಅವಭಾಸಕ ಅಪಿ ಸೂರ್ಯ ಬ್ರಹ್ಮಣಿ ನ ಭಾತಿ, ಬ್ರಹ್ಮನಲ್ಲಿ ಬ್ರಹ್ಮನನ್ನು ಅವನು ಬೆಳಗುವುದಿಲ್ಲ. ಎಂಥ ಬ್ರಹ್ಮ? ಸ್ವಾತ್ಮಭೂತೆ ಬ್ರಹ್ಮಣಿ ನ ಭಾತಿ, ಸ್ವರೂಪದಲ್ಲಿ ಇದ್ದಂತಹ ಬ್ರಹ್ಮನನ್ನು ಅವನು ಬೆಳಗುವುದಿಲ್ಲ. ಸೂರ್ಯ ಎಲ್ಲವನ್ನು ಬೆಳಗುತ್ತಾನೆ, ಸ್ವರೂಪದ ಬ್ರಹ್ಮನನ್ನು ಬೆಳಗುತ್ತೆ. ಇರಬಹುದು ನನ್ನ ದೇಹವನ್ನು ಬೆಳಗ್ತಿರಬಹುದು, ನನ್ನ ಐಶ್ವರ್ಯ, ನನ್ನ ಅಪಾರ್ಟ್ಮೆಂಟು, ನನ್ನ ಕಟ್ಟಡಗಳು, ನನ್ನ ಆಸ್ತಿಗಳನ್ನು ಬೆಳಗ್ತಿರ್ಬೋದು, ನನ್ನ ಹೊಲ ಗದ್ದೆ ತೋಟಗಳನ್ನು ಬೆಳಗ್ತಿರ್ಬೋದು, ನನ್ನ ಬಂಧು ಬಾಂಧವರನ್ನು, ನಮ್ಮ ದೇಶವನ್ನು ಬೆಳಗ್ತಿರ್ಬೋದು, ಎಲ್ಲ ಬೆಳಗ್ತಾನೆ. ಸರ್ವಂ ಅವಭಾಸಿಕ. ಆದರೆ ಸರ್ವ ಅವಭಾಸಿಕ ಹಾಪಿ, ಎಲ್ಲವನ್ನೂ ಬೆಳಗ್ತಾ ಇದ್ದಾಗ್ಯೂ ಸೂರ್ಯನು ಸ್ವಾತ್ಮಭೂತೆ ಬ್ರಹ್ಮಣಿ ನ ಭಾತಿ, ಸ್ವರೂಪದಲ್ಲಿ ಬ್ರಹ್ಮ ಸ್ವರೂಪ ಬ್ರಹ್ಮನನ್ನು ಬೆಳಗುವುದಿಲ್ಲ. ರೂಪಂ ದೃಶ್ಯಂ, ಹೌದಾ? ನೀವು ಹೇಳ್ತೀರಿ ಸೂರ್ಯನ ಕಾರಣವಾಗಿ ರೂಪ ದೃಶ್ಯ ಆಗಿದೆ ಅಂತೀವಿ. ಸೂರ್ಯ ಕಾರಣವಾಗಿ ಅಲ್ಲ, ಲೋಚನಂ ದೃಕ್. ಸೂರ್ಯನ ಲಭ್ಯ ಇದ್ದರೂ ಕೂಡ ವಸ್ತು ಕಾಣಲೇಬೇಕು ಅಂತೇನು ನಿಯಮಿಲ್ಲ. ವಸ್ತು ಯಾವಾಗ ಕಾಣಿಸ್ತದೆ ಅಂತಂದರೆ ನಿನ್ನ ದೃಷ್ಟಿ ಆ ವಸ್ತುವಿನ ಕಡೆಗೆ ಇರಬೇಕು. ಹಾಗೆ ನಾವು ಹೇಳ್ತಾ ಹೋದಾಗ ಮನಸ್ಸಿನ ವಿಷಯಕ್ಕೆ ಬಂದು ದೃಗೇವ ನತು ದೃಶ್ಯತೆ, ದೃಕ್ಕಿಗೆ ತಂದು ನಿಲ್ಲಿಸಿದೆ. ಈ ದೃಕ್ ಇದು ಸ್ವಾತ್ಮಭೂತ, ಸ್ವಾತ್ಮಭೂತ ಬ್ರಹ್ಮ, ಸ್ವರೂಪದಿಂದ ಇವನು ಬ್ರಹ್ಮನೇ. ಈ ದೃಕ್ಕಿದಾಗ ಇವನು ಸ್ವರೂಪದಿಂದ ಬ್ರಹ್ಮನೇ. ಈ ಬ್ರಹ್ಮನನ್ನು ಆ ಸೂರ್ಯನು ಬೆಳಗುತ್ತಾನೋ ಅನ್ನೋದು ಇದು ಪ್ರಶ್ನೆ. ಇಲ್ಲ, ಹೌದೋ ಸರ್, ಇಲ್ರಿ, ಇವನು ಎಲ್ಲ ನೀಡಿ ಜಗತ್ತಿ ಸೃಷ್ಟಿನೇ ಬೆಳಗ್ತಾ ಇದ್ದಾನ ಅವನು. ಇರ್ಬೋದಪ್ಪ, ಈ ಸೃಷ್ಟಿನೇ ಅಂತ ನೀವು ಅಂತೀರಿ, ಆದರೆ ಅವನು ಬೆಳಗ್ತಾ ಇರೋದು ತನ್ನ ಸೂರ್ಯಮಂಡಲದ ಗ್ರಹಗಳನ್ನು ಮಾತ್ರ ಬೆಳಗ್ತಾ ಇದ್ದಾನು ಈ ಸೂರ್ಯ. ಅನ್ಯ ಗ್ರಹಗಳನ್ನು ಬೆಳಗೋದಿಲ್ಲ ಅವನು. ಸೂರ್ಯ ನ ಭಾತಿ. ಓಕೆ, ಇಷ್ಟೇ ಅಲ್ಲ, ತದ್ಬ್ರಹ್ಮ ನ ಪ್ರಕಾಶಯತಿ ಇತ್ಯರ್ಥ. ಆ ಬ್ರಹ್ಮನನ್ನು ಪ್ರಕಾಶಿಸುವುದಿಲ್ಲ ಅಂತರ್ಥ. ತದ್ಬ್ರಹ್ಮ ಸೂರ್ಯ ನ ಪ್ರಕಾಶಯತಿ, ಆ ಬ್ರಹ್ಮನನ್ನು ಸೂರ್ಯನು ಬೆಳಗುವುದಿಲ್ಲ. ಒಂದೇ ತಾತ್ಪರ್ಯ. ತಥಾ ನ ಚಂದ್ರ ತಾರಕಂ, ಅದೇ ಪ್ರಕಾರ ಈ ಚಂದ್ರ, ಈ ಫಿಸಿಕಲ್ ಚಂದ್ರ, ಈ ಫಿಸಿಕಲ್ ನಕ್ಷತ್ರಗಳು ಇವ್ಯಾವೂ ಕೂಡ ಆ ಬ್ರಹ್ಮನನ್ನು ಬೆಳಗಲು ಸಾಧ್ಯವಿಲ್ಲ. ನೇಮಾ ವಿದ್ಯುತ, ವಿದ್ಯುತ ಭಾಂತಿ, ನೇಮ ವಿದ್ಯುತ ಭಾಂತಿ. ಇನ್ನು ಈ ಛೋಟ ಮೋಟ ಬೆಂಕಿಗಳು, ಏನು ಬೆಂಕಿಗಳು, ಲೈಟರ್ ಬೆಂಕಿಗಳು, ಅಗರಬತ್ತಿ ಬೆಂಕಿಗಳು, ಗ್ಯಾಸ್ ಲೈಟ್ಗಳು, ಎಲ್ ಇ ಡಿ ಬಲ್ಬು, ಇನ್ನೊಂದು ಯಾವುದೋ ಬಂದದ ಈಗ, ನಿಮ್ಮ ಫ್ಲ್ಯಾಶ್ ಲೈಟ್ ಒಳಗೆ ಇರ್ತಾವಲ್ಲ, ಕ್ಯಾಮ್ರಾ ಫ್ಲಾಶ್ ಲೈಟ್ ಒಳಗೆ ಅದೇನು ಎಲ್ಲ ಅದು ಎಲ್ ಇ ಡಿ ಅಲ್ಲ, ಏನದು ಎಲ್ ಇ ಡಿ ಅಲ್ಲ, ಚಿಪ್ ಟೈಪ್ ಇರ್ತದೆ. ನಿಮ್ಮ ನಿಮ್ಮ ನಿಮ್ಮ ಲ್ಯಾಂಟ್ರನ್ ಹೋಗಿದ ನೋಡ್ರಿ, ಕೈ ಅಡ್ಡಿರ್ತಿರಲ್ಲ. ಹಾಂ, ಎಲ್ ಇ ಡಿ ಅಲ್ಲ ಅದು, ಅದು ಸುಮ್ಮನೆ ನೀವು ತೆಗೆದು ನೋಡ್ಬೇಕು, ಬರೀ ಒಂದು ಪೇಪರ್ ಪೀಸ್ ಇದ್ದಂಗೆ ಇರ್ತದೆ, ಬಲ್ಬ್ ಇರೋದಿಲ್ಲ. ಏನಿವೆ ಇವೆಲ್ಲವೂ ಏನಿವೆಯೋ ಅವುಗಳ ನಿಮಿತ್ತ ಕಸ್ಕೊಂಡು ಶಬ್ದ ಇಲ್ಲಿ ಉಪಯೋಗ ಮಾಡಿದ್ದಾರೆ. ಏನು ಶಬ್ದ? ವಿದ್ಯುತ್, ವಿದ್ಯುತ್ ನ ಇಮಾ ವಿದ್ಯುತ್ ಭಾಂತಿ. ಈ ಸಣ್ಣ ಪುಟ್ಟ ಆ ಸೂರ್ಯ ಚಂದ್ರರೇ ಬೆಳಗಲಾರದೇ ಇದ್ದದ್ದು, ನಕ್ಷತ್ರಗಳೇ ಬೆಳಗಲಾರದೆ ಇದ್ದಂತಹ ಆತ್ಮಸ್ವರೂಪನೇ ಆಗಿರುವ ಈ ಬ್ರಹ್ಮನನ್ನು ಈ ಅಗ್ನಿ ಏನು ಬೆಳಗೀತೋ, 10 ಪೈಸಾ ಕರ್ಪುರ ಏನು ಬೆಳಗಿತು ತೋರಿಸ್ತೇವೆ ಅಷ್ಟೇ. ಆದರೂ ಅದರಲ್ಲೂ ಒಂದು ಅರ್ಥ ಇದೆ, ಆದರೂ ಒಂದು ಅರ್ಥ ಇದೆ. ಹೇ ಭಗವನ್, ಏ ಪರಮೇಶ್ವರ, ಎಂಥ ಪರಮೇಶ್ವರ? ಜಗತ್ತನ್ನೇ ಬೆಳಗುವ ಪರಮೇಶ್ವರ. ನಿನ್ನನ್ನು ಬೆಳಗಲಿಕ್ಕಾಗಿ, ಜಗತ್ತನ್ನೇ ಬೆಳಗುವ ನಿನ್ನನ್ನು ಬೆಳಗಲಿಕ್ಕಾಗಿ 10 ಪೈಸಾ ಕರ್ಪುರ ತಂದಿದೆ. ಆ ಕರ್ಪೂರದ ಬೆಳಕಿನಲ್ಲಿ ನಿನ್ನನ್ನು ಬೆಳಗುತ್ತಾ ಇದ್ದೆ. ನೀ ನನಗೆ ಕಂಡಿ ಅಂತ ಸಮಾಧಾನ ಮಾಡ್ಕೋತಿ. ಯಾವ ಬೆಳಕಿನಲ್ಲಿ ಕಂಡಿ? ಕರ್ಪೂರದ ಬೆಳಕಿನಲ್ಲಿ ಕಂಡಿ ಅಂತ ಸಮಾಧಾನ ಮಾಡ್ಕೋತಿ. ಯಾವ ನಿನ್ನಲ್ಲಿ ಸೂರ್ಯನು ಬೆಳಗುವ ಶಕ್ತಿಯನ್ನು ಹೊಂದಿಲ್ಲ, ಯಾವ ನಿನ್ನಲ್ಲಿ ಚಂದ್ರ ನಕ್ಷತ್ರಗಳು ಬೆಳಗಲು ಸಾಧ್ಯವಿಲ್ಲ, ಅಂತಹ ನಿನ್ನನ್ನು 10 ಪೈಸಾ ಕರ್ಪೂರದಿಂದ ಬೆಳಗ್ತಾ ಇದ್ದೇನಲ್ಲ, ನಾನು ಅವಿವೇಕಿ, ನಾನರ ಏನು ಮಾಡಲಿ? ಜಗತ್ತಿನ ಬೆಳಕಿಗೆ ಮಾರು ಹೋಗಿ ಇಂದ್ರಿಯ ವಿಷಯಗಳ ಭೋಗಗಳಲ್ಲಿ ನನ್ನನ್ನು ನಾನು ಕಳ್ಕೊಂಡು ಏನೋ ವಿಶ್ರಾಂತಿಗಾಗಿ ಅಂತ ಇಲ್ಲಿ ಬಂದೆ. ನಿನ್ನನ್ನು ನೋಡಬೇಕು ಅಂತಂದರೆ ಒಂದು ಕಿಡಕಿಲ್ಲ, ಒಂದು ವೆಂಟಿಲೇಟರ್ ಇಲ್ಲ, ಏನೂ ಇಲ್ಲ, ಬಾಗಿಲದ ಕಿಂಡಿ ಮಾತ್ರ ಇದೆ. ಆ ಕಿಂಡಿಯಿಂದ ನೋಡಿದ್ದೆ ಆದರೆ ಒಂದು ಮಿಣಿ ಮಿಣಿ ದೀಪ ಒಂದು ಕಾಣಿಸ್ತದ, ನೀನು ಕಾಣಿಸೋದಿಲ್ಲ. ನಿನ್ನನ್ನು ನೋಡಬೇಕು ಅಂತ ಭಾರಿ ನನಗೆ ಉತ್ಕಟ ಇಚ್ಛಾ. ಅದಕ್ಕಾಗಿ ನಾನು ಉಪಯೋಗ ಮಾಡಿದ್ದೇನು? ಈ ಕರ್ಪೂರ. ಆಯಿತು, ಈ ಕರ್ಪೂರವು ತನ್ನ ಕಾರ್ಬನ್ನನ್ನು ತಾನು ಸುಟ್ಟುಕೊಂಡು ಹೇಗೆ ಆ ಕೋಣೆಯನ್ನು ಬೆಳಗುತ್ತಾ ಇದೆಯೋ ಹಾಗೆ ನನ್ನ ಕಾರ್ಬನ್ನನ್ನು, ನನ್ನ ರಾಗದ್ವೇಷಗಳನ್ನು ನಾನು ಕಳ್ಕೊಂಡು ಆ ಮೂಲಕವಾಗಿ ನಿನ್ನ ಬೆಳಕನ್ನು ನಾನು ಗುರುತಿಸುವಂತಾಗಲಿ ಅಂತೇಳಿ ಅದನ್ನು ಕಣ್ಣಿಗೆ ಹಚ್ಚಿ. ಸೂರ್ಯವಾದ ನಮಗೂ ಗೊತ್ತಿಲ್ಲ, ಒಂದ್ಸಲ ಮಾಡಬೇಕೋ, ಎರಡು ಸಲ ಮಾಡಬೇಕೋ, ಮೂರು ಸಲ ಮಾಡಬೇಕೋ, 5 ಸಲ ಮಾಡಬೇಕೋ, ಮಾಡ್ಕೋತಾನೆ ಇರಬೇಕು. ಖಚಿತವಾಗಿ ಯಾರಿಗೂ ಏನೂ ಗೊತ್ತಿಲ್ಲ. ಇದಕ್ಕೆ ವೇದಾಂತದ ಕರ್ಪೂರಾರ್ಥಿ ಅಂತ ಕರೀತಾರೆ. ಇದು ಸಾಮಾನ್ಯ ಕರ್ಪೂರ ಆರ್ತಿ ಅಲ್ಲ. ಅದೇನಾದ್ರು ನೀವು ಹೇಳೋದು ಅಂತರ ಕರ್ಪೂರ ಹಚ್ಚಿದ ಹಿರಣ್ಯ ಪಾತ್ರಂ ಅದು ಅದನ್ನು ನೀವು ಹೇಳ್ತೀರಿ ಹೌದಾ? ಅಲ್ಲಿ ಉತ್ತರ ಭಾರತದಾಗ ಕರ್ಪೂರ ಗೌರಂ ಕರುಣಾವತಿ ಕರ್ಪೂರ ಶಬ್ದ ಇದೆ ನೋಡಿ, ಅದು ಕರ್ಪೂರ ಗೌರಂ ಕರುಣಾವತಾರಂ ಅಂತ ಒಂದು ಮಂತ್ರ ಹೇಳ್ತಾರೆ. ಇವು ಯಾವ ಮಂತ್ರನೂ ಬರೆದ್ರು ನನಗೆ. ಇಷ್ಟು ವರ್ಷ ಆಯಿತು ಕರ್ಮಕಾಂಡದ ಇವು ಯಾವ ಮಂತ್ರ ತಡೆ ಹೋಗೋದೇ ಇಲ್ಲ. ಏನಿವೆ ಅದೇನು ದೊಡ್ಡ ಸಾಧನೆ ಅಂತ ತಿಳ್ಕೋಬೇಡ್ರಿ. ನನ್ನ ಡ್ರಾಬ್ಯಾಕ್ ಅದು ನನ್ನಲ್ಲಿರುವಂಥ ಹಿನ್ನಡೆ ಮನಸ್ಸೇ ಹೋಗೋದಿಲ್ಲ. ಮನಸ್ಸು ಬುದ್ಧಿಗಳು ಅದು ಹೋಗೋದೇ ಇಲ್ಲ. ಎಷ್ಟು ಸಲ ಕಲಿಸ್ಕೊಡ್ರಿ, ಪಾಪೋಹಂ ಪಾಪಕರ್ಮೋಹಂ. ನೈವೇದ್ಯ ಆದಮೇಲೆ ಆರತಿಯೋ ಆರತಿ ಆದಮೇಲೆ ನೈವೇದ್ಯೋ ಇವತ್ತಿಗೂ ಕನ್ಫ್ಯೂಷನ್. ನನ್ನ ಪೂಜೆ ಕೂಡಿಸ್ಬಿಡ್ರಿ, ಏನೇನೋ ಮಾಡಿಬಿಡ್ತೇನೆ ನಾನು. ಸತ್ಯವಾಗಿ ದೇವರು ಓಡ ಬಿಡ್ಬೇಕು ಅಲ್ಲಿಂದ. ಇವನು ಯಾವ ಎಷ್ಟು ಸಲ ನಾನು ಅದನ್ನು ಖಚಿತವಾಗಿ ರೂಢಿಸ್ಕೋಬೇಕು, ಇದನ್ನು ಕರೆಕ್ಟಾಗಿ ತಿಳ್ಕೋಬೇಕು, ಅಟ್ಲೀಸ್ಟ್ ನೆನಪಿನಲ್ಲಿ ಇಟ್ಕೋಬೇಕು ಅಂತಾನೆ. ನೆನಪಿನಲ್ಲೇ ಇರೋದಿಲ್ಲ, ಅಳಿಸಿಬಿಡುತ್ತೆ ಮತ್ತೆ ಕನ್ಫ್ಯೂಷನ್. ಎನಿವೆ ಈ ಕರ್ಪುರಾರ್ಥಿ ಮಾಡ್ತೀವಿ. ಕುತಃ ಅಯಂ ಅಗ್ನಿಹಿ, ಆಫ್ಟರ್ ಆಲ್ ಸಚ್ ಎ ಟೈನಿ ಒಂದು ಫೈರ್ ಏನು ಮಾಡಿತ್ತು ಹೇಳಿಕೆ. ಇದು ಹೇಗಿದೆ ಅಂದರೆ ಆತ್ಮನು ಬೆಳಗುತ್ತಾನೆ. ತಮೇವ ಭಾಂತಂ ಭಾಂತಂ ತಮೇವ, ಬೆಳಗುತ್ತಾ ಇರುವ ಈ ಆತ್ಮ, ಬೆಳಗುತ್ತಾ ಇರುವ ಈ ಆತ್ಮನನ್ನೇ ಸರ್ವಂ ಅನುಭಾತಿ, ಎಲ್ಲವೂ ಏನಾಗ್ತದೆ ಅದು ಬೆಳಗುತ್ತಾ ಇರ್ತದೆ. ಅದಕ್ಕೆ ಕಾರಣ ಏನು ಈ ಅಗ್ನಿ ಬೆಳಗುತ್ತದೆ, ನ ಚಂದ್ರ ತಾರಕ ನೇಮಾ ವಿದ್ಯುತೋ ಭಾಂತಿ ಕುತಃ ಅಯಂ ಅಸ್ಮದೃಷ್ಟಿ ಗೋಚರ ಅಗ್ನಿಹಿ. ಎಲ್ಲಿ ಇವು ಯಾವ ಬೆಳಗಲಿಕ್ಕೆ ಸಾಧ್ಯವಿಲ್ಲವೋ ಆ ಈ ಅಗ್ನಿ ಏನು ಮಾಡಿತ್ತು. ನ ಇಮಾ ವಿದ್ಯುತ, ಇನ್ನೂ ಚಂದ ಹೇಳಬೇಕಂದ್ರೆ ಅಗರಬತ್ತಿಯ ತುದಿಗಿರುವಂತಹ ಅಗ್ನಿ ವಿದ್ಯುತ್ ಅಷ್ಟು ಸೂಕ್ಷ್ಮ ತನ್ನ ನಿಲ್ಲಿಸ್ಬೋದು. ಅಗರಬತ್ತಿನ ಹಿಂಗೆ ಬೆಳಗ್ತೀವಲ್ಲ ಆರಿಸಿ ಮತ್ತೆ ನೋಡಿದ್ರೆ ಅದನ್ನು ಹಚ್ಚಿದ್ದನ್ನು ಆರಿಸ್ತಾರೆ. ವ್ಯಾವಹಾರಿಕವಾಗಿ ನೋಡಿದರೆ ಆರಿಸೋದು ಕರೆಕ್ಟ್ ಅನ್ನಿಸ್ತು. ವ್ಯವಹಾರ ಏನು ಹೇಳ್ತದೆ, ಅದು ಉರಿತಾ ಇದ್ದರೆ ಅಗರಬತ್ತಿ ಜಲ್ದಿ ಸುಟ್ಟೋಗ್ಬಿಡುತ್ತೆ. ಗಂಧ ಬರುವುದಿಲ್ಲ. ಸೊ ಆ ಮಿಣಿ ಮಿಣಿ ಹೋಗಿ ನೋಡೋದು. ಸೊ ಅಸ್ಮದೃಷ್ಟಿಗೋಚರ ಅಗ್ನಿ, ನನ್ನ ಕಣ್ಣಿಗೆ ಕಾಣ್ತದೆ ನೋಡು ಅಂದರೆ ಕರ್ಪೂರ, ಮ್ಯಾಸ್ಟಿಕ್ಕೋ, ಅಗರಬತ್ತಿ, ನೀಲಾಂಜನ, ದೀಪ, ಅಸ್ಮದೃಷ್ಟಿ ಗೋಚರ ಅಗ್ನಿ ಕುತಃ ಅಯಂ, ಏನು ಮಾಡಿದ್ದು. ಕಿಂ ಬಹುನಾ, ಹೆಚ್ಚಿಗೆ ಇನ್ನೇನು ಹೇಳೋದು. ಕಿಂ ಬಹುನಾ ಯತ್ ಇದಂ ಆದಿತ್ಯಾದಿಕಂ ಭಾತಿ ತತ್ ತಮೇವ ಪರಮೇಶ್ವರಂ ಭಾಂತಂ ದೀಪ್ಯಮಾನಂ ಅನುಭಾತಿ ಅನುದೀಪ್ಯತೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಕೇ. ಓಂ ತತ್ಸತ್.